ಆರೋಗ್ಯವಾಗಿಡೋದಕ್ಕೆ ಅವುಗಳು ಎಷ್ಟು ಪಾತ್ರವನ್ನು ನಿರ್ವಹಣೆ ಮಾಡ್ತವೆ ಅನ್ನೋದನ್ನ, ಈ ರೀತಿ ಸಾವಯವ ಕೃಷಿಗೆ ಬಹುಮುಖ್ಯವಾದ ಎರೆಹುಳು ಗೊಬ್ಬರನ ಇವತ್ತು ಹೇಗೆ ತಯಾರಿಸ್ಕೊಳ್ಬೋದು, ಸಗಣಿ ಗೊಬ್ಬರ ಸಾಕಾಗೋದಿಲ್ಲ ಕೃಷಿಗೆ, ಹಾಗಾಗಿ ನಾವು ಕೃಷಿ ತ್ಯಾಜ್ಯಗಳನ್ನ ಬಳಸಿ ಎರೆಹುಳು ಗೊಬ್ಬರನ ಉತ್ಪಾದನೆ ಮಾಡ್ಕೊಳ್ಳೋದಕ್ಕೆ ನಾವು ಸಲಹೆಯನ್ನು ನೀಡ್ತೀವಿ. ಏಕೆಂದ್ರೆ ಎರೆಹುಳು ಗೊಬ್ಬರ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸೋದ್ರ ಜೊತೆಗೆ ಕಡಿಮೆ ಖರ್ಚಿನಲ್ಲಿ ಸುಲಭವಾಗಿ ಮಾಡಿಕೊಳ್ಳಬೇಕಾದಂತಹ ವಿಧಾನ ಇದು. ಕೃಷಿ ಖರ್ಚುಗಳು ವೆಚ್ಚಗಳು ಅಧಿಕವಾಗುತ್ತಿರುವ ಇಂದಿನ ದಿನಗಳಲ್ಲಿ ರೈತರಿಗೆ ನಿಜವಾಗ್ಲೂ ವರದಾನವಾಗಿದೆ. ಹಾಗಾದ್ರೆ ಎರೆಹುಳು ತೊಟ್ಟಿನ ಹೇಗೆ ಮಾಡ್ಕೊಳ್ಬಹುದು ಅಂದ್ರೆ, ಒಂದು ಸರಳ ತೊಟ್ಟಿ ಹೇಗಿರುತ್ತೆ ಅಂದ್ರೆ 12 ಮೀಟರ್ ಉದ್ದ ಇರಬೇಕು, 4 ಅಡಿ ಅಗಲ ಇರಬೇಕು, 2 ಅಡಿ ಎತ್ತರದ ಜೋಡಿ ತೊಟ್ಟಿಗಳನ್ನ ನಿರ್ಮಿಸಿಕೊಳ್ಳಬೇಕು. ಜೋಡಿ ತೊಟ್ಟಿ ನಿರ್ಮಿಸಿಕೊಳ್ಳೋದನ್ನ ಅನುಕೂಲ ಏನಂದ್ರೆ, ಒಂದು ತುಂಬಿದಾಗ ಇನ್ನೊಂದರಲ್ಲಿ ತುಂಬೋದಕ್ಕೆ ಸಮಯ ಸಿಗುತ್ತೆ, ಒಟ್ಟಿಗೆ ಕೂಡ ನಿರ್ವಹಣೆ ಮಾಡೋದಕ್ಕೂ ಕೂಡ ಈಸಿ ಆಗುತ್ತೆ. ತೊಟ್ಟಿಯಲ್ಲಿನ ನೆರಳಿರ್ತಕ್ಕಂಥ ಕಡೆ ನಿರ್ಮಿಸಬೇಕು, ಇಲ್ಲಾಂದ್ರೆ ಚಪ್ರ ಹಾಕಿ ನೆರಳು ಮಾಡಬೇಕು. ಯಾಕೆಂದ್ರೆ ಮಿನಿಮಮ್ ಟೆಂಪರೇಚರ್ ಅಥವಾ ಇದು ಬೇಕಾಗುತ್ತೆ ಎರೆಹುಳುಗಳಿಗೆ, ಯಾಕೆಂದ್ರೆ ಅವು ಜಾಸ್ತಿ ಸೂರ್ಯನ ಕಿರಣಗಳು ಬಿದ್ದರೆ ಎಲ್ಲ ತೊಟ್ಟಿನಲ್ಲಿ ಹುಳುಗಳು ಸಂಖ್ಯೆ ಭಾಳ ಕಡಿಮೆ ಆಗುತ್ತೆ. ನಮ್ಮ ಸುತ್ತಮುತ್ತ ಸಿಗ್ತಕ್ಕಂಥ ಸಗಣಿ, ಬಯೋಗ್ಯಾಸ್ ಬಗ್ಡ, ಕೊಳೆಯುವ ಕೃಷಿ ತ್ಯಾಜ್ಯಗಳು, ಅಡಿಕೆ ಗರಿ, ತೆಂಗಿನ ಗರಿ, ಬಾಳೆ ಎಲೆ, ಕಳೆಗಳು, ಹುಲ್ಲುಗಳು, ಅಡಿಕೆ ಮನೆಯ ತ್ಯಾಜ್ಯ, ಅನುಪಯುಕ್ತ ತರಕಾರಿ, ಹಣ್ಣುಗಳು, ಜೊತೆಗೆ ಕೊಟ್ಟಿಗೆಯಿಂದ ಬರ್ತಕ್ಕಂಥ ವೇಸ್ಟ್, ಇವನ್ನೆಲ್ಲ ಕೂಡ ನಾವು ಬಳಸ್ಕೊಂಡು ನಾವು ಎರೆಹುಳು ಗೊಬ್ಬರನ ಮಾಡ್ಕೊಬೋದು. ತೊಟ್ಟಿಗೆ ಪದರ ಪದರವಾಗಿ ನಾವು ತ್ಯಾಜ್ಯನ ತುಂಬಬೇಕು. ಮೊದಲಿಗೆ ತಳಭಾಗದಲ್ಲಿ 1 ಅಡಿ ಕೃಷಿ ತ್ಯಾಜ್ಯ, ಅದರ ಮೇಲೆ 1 ಅಂಗುಲದಷ್ಟು ಸಗಣಿ ಬಗ್ಗಡನ ಹಾಕಬೇಕು. ಇದೇ ರೀತಿ ಗುಂಡಿ ತುಂಬೋವರೆಗೂ ಕೂಡ 4-5 ಪದರಗಳಲ್ಲಿ ನಾವು ಪುನರಾವರ್ತನೆ ಮಾಡಬೇಕು. ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ಕು, ಕಬ್ಬಿಣ, ಗಾಜು, ಕಳ್ಳಿ, ಎಕ್ಕ, ಈ ರೀತಿ ಹಾಲು ಬರ್ತಕ್ಕಂಥ ಎಲೆಗಳನ್ನ ನಾವು ಎರೆಹುಳು ಗೊಬ್ಬರ ತಯಾರಿಕೆಯಲ್ಲಿ ಬಳಸ್ಕೊಳ್ಬಾರ್ದು. ತ್ಯಾಜ್ಯ ತುಂಬಿದ ತೊಟ್ಟಿಗಳನ್ನು ಸುಮಾರು 10-15 ದಿವಸ ಕಳೆಯಲು ಬಿಡಬೇಕು. ಈ ಅವಧಿಯಲ್ಲಿ ಪ್ರತಿದಿನ ತೊಟ್ಟಿಗೆ ನೀರು ಚಿಮಿಸ್ತಾ ಇರಬೇಕು. ಏಕೆಂದರೆ ಯಾವಾಗಲೂ ಕೂಡ ಮಾಯಿಶ್ಚರ್ ಇರೋ ಹಾಗೆ ಮಾಡಿದಾಗ ಅಲ್ಲಿ ಕಳೆಯುವಂಥ ಪ್ರೋಸೆಸ್ ಆಗುತ್ತೆ. ತ್ಯಾಜ್ಯ 15 ದಿವಸ ಕಳಿತ ನಂತರ 2 ಕೆಜಿ ಎರೆಹುಳುಗಳನ್ನ ನಾವು ತೊಟ್ಟಿಗೆ ಬಿಡಬೇಕಾಗುತ್ತೆ. ಹಾಗೂ 2-3 ದಿವಸಕ್ಕೆ ಒಂದ್ಸರಿ ನಾವು ನೀರನ್ನ ಸಿಮಿಸ್ತಾ ಇರಬೇಕಾಗುತ್ತೆ. ಎರೆಹುಳು ತೊಟ್ಟಿಗಳ ಸುತ್ತಲೂ ಕೂಡ ಯಾವುದೇ ಥರದ ಇರುವೆ, ಗೆದ್ಲು, ಇಲಿ, ಹೆಗಣಗಳು, ಕೋಳಿಗಳು ಅವನ್ನ ತಿಂದಂಗೆ ನಾವು ನೋಡ್ಕೊಳ್ಬೇಕಾಗುತ್ತೆ. ಮುಂಜಾಗ್ರತಾ ಕ್ರಮವನ್ನು ವಹಿಸಬೇಕಾಗುತ್ತೆ. ಎರೆಹುಳು ಬಿಟ್ಟ 2-3 ತಿಂಗಳಲ್ಲಿ ನಮಗೆ ಗೊಬ್ಬರ ತಯಾರಾಗುತ್ತೆ. ತೊಟ್ಟಿಯಿಂದ ಗೊಬ್ಬರ ತೆಗೆದು ನೆರಳಲ್ಲಿ ಒಣಗಿಸಿ ಶೇಖರಣೆ ಕೂಡ ಮಾಡ್ಕೊಳ್ಬೋದು. ಎರೆಹುಳು ಗೊಬ್ಬರನ ಗಿಡಗಳ ಬುಡಕ್ಕೆ ಹಾಕ್ಬೋದು, ಉಳುಮೆಗೆ ಮುನ್ನ ಮಣ್ಣಿಗೆ ಮಿಶ್ರಣ ಮಾಡ್ಬೋದು, ಅಥವಾ ಅಂತರ್ ಬೇಸಾಯ ಮಾಡುವಾಗ ಮೇಲ್ಗೊಬ್ಬರವಾಗಿ ಕೂಡ ನಾವು ಹಾಕ್ಬೋದು. ಹೀಗೆ ಪ್ರತಿಯೊಂದು ತೊಟ್ಟಿಗಳಿಂದ 2 ತಿಂಗಳಿಗೆ 10 ಕ್ವಿಂಟಾಲ್ನಷ್ಟು ಗೊಬ್ಬರ ಪಡೆಯಬಹುದು. ವೇಗವಾಗಿ ತ್ಯಾಜ್ಯಗಳು ಕಳೆಯುವಂತೆ ಮಾಡಿ ಗೊಬ್ಬರವಾಗಲು ಎರೆ ಘಟಕಕ್ಕೆ ನಾವು ವೇಸ್ಟ್ ಇನ್ಕಂಪೋಸರ್ಗಳನ್ನ ಕೂಡ ನಾವು ಬಳಸ್ಬೋದು. ಇದರ ಬಳಕೆಯಿಂದ ರಸಗೊಬ್ಬರಗಳ ಬಳಕೆ ಕಡಿಮೆ ಮಾಡಬಹುದು, ಕೃಷಿ ವೆಚ್ಚ ಇಳಿಸ್ಬೋದು, ಮಣ್ಣಿನ ಫಲವತ್ತತೆ ಹೆಚ್ಚಿ ಉತ್ತಮ ಇಳುವರಿ ಕೂಡ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಇಷ್ಟೆಲ್ಲ ಅನುಕೂಲದಿಂದ ಎರೆಹುಳು ಗೊಬ್ಬರನ ಸರಳವಾಗಿ ರೈತ ಬಾಂಧವರು ನಿಮ್ಮಲ್ಲೇ ಕೂಡ ತಯಾರಿಸ್ಕೊಳ್ಬಹುದು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನೀವು ಸಾವಯವ ಕೃಷಿ ಸಂಶೋಧನಾ ಕೇಂದ್ರಕ್ಕೆ ನೀವು ಯಾವಾಗಲೂ ಕೂಡ ಭೇಟಿಯನ್ನು ನೀಡಬಹುದು. ಇದು ನಮ್ಮ ಸಂಪರ್ಕ ಸಂಖ್ಯೆ 8867709307. ನಮಸ್ಕಾರ. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಇನ್ನು ಮುಂದೆ ಕೇಳಿ, ಒಂದು ಜಿಲ್ಲೆ ಒಂದು ಉತ್ಪನ್ನ PMFME ಯೋಜನೆಯ ಅನುಕೂಲಗಳು ಕುರಿತು ಹಿರಿಯೂರು ತೋಟಗಾರಿಕೆ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಡಿ ಶಶಿಕಲಾ ಬಾಯಿ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ಈ ಒಂದು ಜಿಲ್ಲೆ ಒಂದು ಉತ್ಪನ್ನ ಅನ್ನುವಂತಹ ಒಂದು ಯೋಜನೆಯನ್ನು ಜಾರಿಗೆ ತಂದಿದೆ. PMFME ಯೋಜನೆ ಬಗ್ಗೆ ಮಾತಾಡ್ತಾ ಇದ್ವಿ. ಇದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಿರಿಯೂರು ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸುವಂತಹ ಡಾಕ್ಟರ್ ಡಿ ಶಶಿಕಲಾ ಬಾಯಿ ಅವರು ನಮ್ಮೊಂದಿಗೆ ಇದ್ದಾರೆ. ಬನ್ನಿ, ಸಾಕಷ್ಟು ಮಾಹಿತಿಯನ್ನು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್. ಹೇಳಿ, ಈಗ ನಮ್ಮ ಒಂದು ಚಿತ್ರದುರ್ಗ ಜಿಲ್ಲೆಯನ್ನು ಒಂದು ಜಿಲ್ಲೆ ಒಂದು ಉತ್ಪನ್ನದಡಿಯಲ್ಲಿ ಶೇಂಗಾ ಬೆಳೆಯನ್ನೇ ಯಾಕೆ ಆಯ್ಕೆ ಮಾಡಿಕೊಂಡಿದ್ದಾರೆ? ರೈತ ಬಾಂಧವರಿಗೆ ಎಲ್ಲರಿಗೂ ನಮಸ್ಕಾರ. ಚಿತ್ರದುರ್ಗದಲ್ಲಿ ನೆಲಗಡಲೆ ಸಂಸ್ಕರಣಾ ಕ್ಷೇತ್ರದಲ್ಲಿ ಕೌಶಲ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆಯನ್ನು ಉತ್ತೇಜಿಸಲಿಕ್ಕಾಗಿ ನೆಲಗಡಲೆ ಪ್ರಾರಂಭಿಕ ಸಂಸ್ಕರಣಾ ಕೇಂದ್ರದ ಸ್ಥಾಪನೆ ಆಗಿದೆ. ಅಂದರೆ ನೆಲಗಡಲೆ ಪ್ರಾರಂಭಿಕ ಸಂಸ್ಕರಣಾ ಕೇಂದ್ರ ಅಂದರೆ, ಸಾಮಾನ್ಯವಾಗಿ ರೈತರು ನೆಲಗಡಲೆ ಹಾರ್ವೆಸ್ಟಿಂಗ್ ಮಾಡಿದ ನಂತರ, ಅಂದರೆ ಕಟಾವು ಮಾಡಿದ ನಂತರ ತಕ್ಷಣ ಮಾರ್ಕೆಟಿಗೆ ಹಾಕುವಂಥದ್ದು ನಮ್ಮಲ್ಲಿ ಸರ್ವೇ ಸಾಮಾನ್ಯ. ಇದರಿಂದ ರೈತರಿಗೆ ಹೆಚ್ಚಿನ ಅನುಕೂಲ ಒದಗಿಸ್ಲಿಕ್ಕಾಗಿ ಕೇಂದ್ರ ಸರ್ಕಾರದ ಮೇಕ್ ಇನ್ ಇಂಡಿಯಾ ಪರಿಕಲ್ಪನೆಯ ಭಾಗವಾಗಿ ಒಂದು ಜಿಲ್ಲೆ ಒಂದು ಉತ್ಪನ್ನದ ಯೋಜನೆಯ ಅಡಿಯಲ್ಲಿ ಸುಮಾರು 30 ಜಿಲ್ಲೆಗಳಲ್ಲಿ ಸ್ಥಳೀಯ ಉತ್ಪನ್ನಗಳಿಗೆ ಅಂದರೆ ಹೆಚ್ಚಿನ ಉತ್ಪಾದನೆಯಾಗುವಂತಹ ಉತ್ಪನ್ನಗಳಿಗೆ ಒತ್ತು ನೀಡಲಿಕ್ಕಾಗಿ ಈ ಯೋಜನೆಯನ್ನು ಜಾರಿಗೆ ತರಲಾಗಿದೆ. ಅಂದರೆ ರೈತರು ಆಯಾ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಬೆಳೆಯುವಂತಹ ಉತ್ಪನ್ನನ ಗುರುತಿಸಿ ಒಂದು ಜಿಲ್ಲೆ ಒಂದು ಫೋಕಸ್ ಉತ್ಪನ್ನ ಅಂತ ಹೇಳಿ ಘೋಷಣೆ ಮಾಡಿದೆ. ನಮ್ಮ ಜಿಲ್ಲೆಯಲ್ಲಿ ಅಂದರೆ ಚಿತ್ರದುರ್ಗದ ಜಿಲ್ಲೆಯಲ್ಲಿ ಹೆಚ್ಚಾಗಿ ನೆಲಗಡಲೆ ಅಥವಾ ಶೇಂಗಾನ ಬೆಳೀತಾ ಇರೋದ್ರಿಂದ ಈ ನೆಲಗಡಲೆ ಅಥವಾ ಶೇಂಗಕ್ಕೆ ಈ ಶೇಂಗಾದ ಉತ್ಪನ್ನಕ್ಕೆ ಆದ್ಯತೆ ನೀಡಲಿಕ್ಕಾಗಿ ಇದು ಒಂದು ಜಿಲ್ಲೆ ಒಂದು ಉತ್ಪನ್ನ ಎಂದು ಘೋಷಣೆ ಮಾಡಿದೆ. ವೈಜ್ಞಾನಿಕ ಪದ್ಧತಿಯಲ್ಲಿ ನೆಲಗಡಲೆ ಅಥವಾ ಶೇಂಗಾ ಅಂದರೆ ಶೇಂಗನ್ನ ಆಂಗ್ಲ ಭಾಷೆಯಲ್ಲಿ ಪೀನಟ್ ಅಂತ ಹೇಳಿ ಕರಿತೀವಿ. ಇದನ್ನು ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಮಾಡಲಿಕ್ಕಾಗಿ ನಮ್ಮಲ್ಲಿ ಕಾಮನ್ ಇನ್ಕ್ಯುಬೇಷನ್ ಸೆಂಟರ್ ಅಂತ ಹೇಳಿ ಕಾಮನ್ ಇನ್ಕ್ಯುಬೇಷನ್ CIC ಅಂತ ಅಥವಾ ಕಾಮನ್ ಇನ್ಕ್ಯುಬೇಷನ್ ಫೆಸಿಲಿಟಿಯನ್ನು ತೋಟಗಾರಿಕಾ ಮಹಾವಿದ್ಯಾಲಯದ ಹಿರಿಯೂರಿನಲ್ಲಿ ಇದನ್ನು ಸ್ಥಾಪಿಸಲಾಗಿದೆ. ಇದರ ಉದ್ದೇಶ ಅಷ್ಟೇ, ರೈತರು ಬೆಳೆದಂತಹ ಶೇಂಗಾ ಅಥವಾ ನೆಲಗಡಲೆನ ಕಚ್ಚಾ ರೂಪದಲ್ಲಿ ಹಾಗೇನೇ ಮಾರ್ಕೆಟಿಗೆ ಹಾಕ್ದಿರಾ ಅದನ್ನು ಸಂಸ್ಕರಣೆ ಮಾಡಿ ನಂತರ ಅದನ್ನು ಮೌಲ್ಯವರ್ಧನೆ ಉತ್ಪನ್ನಗಳನ್ನು, ಮೌಲ್ಯವರ್ಧನೆ ಉತ್ಪನ್ನಗಳು ಅಂದರೆ ಶೇಂಗಾ ಡೈರೆಕ್ಟ್ ಮಾರ್ಕೆಟಿಗೆ ಹಾಕಿದರೆ ಅದರ ಬೆಲೆ ಶೇಂಗಾದ ಒಂದು ಕ್ವಿಂಟಲ್ಗೆ ಸಿಗುವಂತಹ ಬೆಲೆ ಸಿಗುತ್ತೆ, ಅದನ್ನು ಸಂಸ್ಕರಣೆ ಮಾಡಿ ಮೌಲ್ಯವರ್ಧಿತ ಉತ್ಪನ್ನ ಅಂದರೆ ಶೇಂಗಾದ ಸಿಪ್ಪೆಯಿಂದ ನಾವು ಶೇಂಗಾ ಸಿಪ್ಪೆ ಜೊತೆಗೆ ಕಾಫಿ ಸಿಪ್ಪೆ ಮತ್ತು ಮೆಕ್ಕೆಜೋಳದ ಸಿಪ್ಪೆ ಮತ್ತು ಇತರೆ ಸಿಪ್ಪೆಗಳನ್ನು ಉಪಯೋಗಿಸಿ ಅದರಿಂದ ನಾವು ಬ್ರಿಕ್ವೆಟಿಂಗ್ ಅನ್ನುವಂತಹ ಪದಾರ್ಥನ, ಪ್ರಾಡಕ್ಟ್ನ ತಯಾರಿಸ್ಬೋದಾಗಿದೆ. ಅದಕ್ಕೆ ಬ್ರಿಕ್ವೆಟ್ ಮೇಕಿಂಗ್ ಮಷಿನ್ ಕೂಡ ನಮ್ಮಲ್ಲಿ ಸೌಲಭ್ಯವಿದೆ. ಅದೇ ರೀತಿಯಾಗಿ ಶೇಂಗಾ ಸಿಪ್ಪೆ ಆಯಿತು, ಸಿಪ್ಪೆ ನಂತರ ಶೇಂಗಾದ ಬೀಜದಿಂದ ನಾವು ಶೇಂಗಾದ ಬೀಜನ ಸಂಸ್ಕರಣೆ ಮಾಡಿ ನಂತರ ಅದನ್ನು ಶೇಂಗಾದ ಬೀಜದಿಂದ ಏನೆಲ್ಲ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ತಯಾರಿಸ್ಬೋದೋ ಆ ಪ್ರತಿಯೊಂದು ಮೌಲ್ಯವರ್ಧಿತ ಉತ್ಪನ್ನಗಳನ್ನು ತಯಾರಿಸ್ಲಿಕ್ಕಾಗಿ ನಮ್ಮಲ್ಲಿ PMFME ಅಂದರೆ ಪ್ರೈಮ್ ಮಿನಿಸ್ಟರ್ ಫಾರ್ಮುಲೈಜೇಷನ್ ಆಫ್ ಮೈಕ್ರೋ ಫುಡ್ ಪ್ರಾಸೆಸಿಂಗ್ ಎಂಟರ್ಪ್ರೈಸ್ ಕಾರ್ಪೊರೇಷನ್ ಅಂತ ಹೇಳಿ PMFME ಯೋಜನೆ ಅಡಿ ಈ ಎಲ್ಲ ಸವಲತ್ತುಗಳನ್ನು ನಮ್ಮ ಜಿಲ್ಲೆಯ ರೈತರ ಒಳಿತಿಗಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಮೇಕ್ ಇನ್ ಇಂಡಿಯಾ ಪರಿಕಲ್ಪನೆಯ ಭಾಗವಾಗಿ ಒಂದು ಜಿಲ್ಲೆ ಒಂದು ಉತ್ಪನ್ನದ ಅಡಿ ಈ ಎಲ್ಲ ಸೌಲಭ್ಯಗಳನ್ನು ಪರಿಕಲ್ಪಿಸಲಾಗಿದೆ. ಮೇಡಮ್, ಈಗ ನಮ್ಮ ಚಿತ್ರದುರ್ಗ ಜಿಲ್ಲೆಯನ್ನ ಒಂದು ಜಿಲ್ಲೆ ಒಂದು ಉತ್ಪನ್ನದ ಅಡಿಯಲ್ಲಿ ಯಾಕೆ ಆಯ್ಕೆ ಮಾಡಿಕೊಂಡಿದ್ದಾರೆ ಅಂತಂದ್ರೆ, ಸಾಕಷ್ಟು ಪ್ರಮಾಣದಲ್ಲಿ ಈ ಒಂದು ಶೇಂಗಾ ಬೆಳೆಯನ್ನ ಈ ಜಿಲ್ಲೆಯಲ್ಲಿ ಬೆಳೀತಾ ಇದ್ದಾರೆ ಅಂತ ಹೇಳಿದ್ರ. ಈ ಒಂದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಎಷ್ಟು ಪ್ರಮಾಣದಲ್ಲಿ ಈ ಒಂದು ಶೇಂಗಾ ಬೆಳೆಯನ್ನ ಬೆಳೀತಾ ಇದ್ದಾರೆ? 120,000 ಹೆಕ್ಟೇರಲ್ಲಿ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಶೇಂಗಾನ ಬೆಳೀತಾ ಇದ್ದಾರೆ. ಈ ರೀತಿಯಾಗಿ ಬೆಳೆದಂತಹ ಶೇಂಗಕ್ಕೆ ಶೇಖರಣೆ, ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡಿದ್ದಲ್ಲಿ ನಮ್ಮ ಚಿತ್ರದುರ್ಗದ ರೈತರಿಗೆ ಇದರಿಂದ ಹೆಚ್ಚಿನ ಲಾಭವನ್ನು ಸಿಗುವಂಥದ್ದು. ಈ ನಿಟ್ಟಿನಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಹಯೋಗದೊಂದಿಗೆ ಈಗಾಗಲೇ ಹೇಳಿದೆ ತಮಗೆ PMFME ಅಂತ ಹೇಳಿ, ಅದನ್ನು ಕನ್ನಡದಲ್ಲಿ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳ ಕ್ರಮಬದ್ಧಗೊಳಿಸುವ ಯೋಜನೆ ಅಂತ ಹೇಳಿ ಕನ್ನಡದಲ್ಲಿ ಹೇಳ್ತೀವಿ. 2020-21 ಸಾಲಿನಿಂದ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ 60-40 ಅನುಪಾತದ ಅನುದಾನದೊಂದಿಗೆ ಇದನ್ನು ಅನುಷ್ಠಾನಗೊಳಿಸಲಾಗುತ್ತೆ. ಇದು ಒಂದು ಜಿಲ್ಲೆ ಒಂದು ಉತ್ಪನ್ನ ಎಂಬ ಯೋಜನೆ ರಾಜ್ಯ ಸರ್ಕಾರ ರೂಪಿಸಿರೋದು. ಇದರ ಅಡಿ ಸ್ಥಳೀಯ ಸಾಂಪ್ರದಾಯಿಕ ಉತ್ಪನ್ನಗಳನ್ನು ಪ್ರೋತ್ಸಾಹಿಸೋ ಸಲುವಾಗಿ ಈ ನಿಟ್ಟಿನಲ್ಲಿ ಇದನ್ನು ಸ್ಥಾಪಿಸಲಾಗಿದೆ. ನಮ್ಮ ಜಿಲ್ಲೆಯಲ್ಲಿ ಅಂದರೆ ನಾವು ಬಡವರ ಬಾದಾಮಿ ಅಂತ ಕರಿತೀವಿ ಕಡಲೆಕಾಯಿನ, ಅಥವಾ ಆರೋಗ್ಯದ ಕಣಜ ಅಂತಲೇ ಕರಿತೀವಿ. ಆರೋಗ್ಯದ ಕಣಜ ಅಂತಲೇ ಪ್ರಸಿದ್ಧ ಹೊಂದಿರುವಂಥ ಶೇಂಗಾ ಅಥವಾ ನೆಲಗಡಲೆನ ಚಿತ್ರದುರ್ಗ ಜಿಲ್ಲೆಯಲ್ಲಿ ಹೇರಳವಾಗಿ ಬೆಳೀತಾ ಇದ್ದಾರೆ. ಈಗಾಗಲೇ ಹೇಳಿದಾಗೆ 120,000 ಹೆಕ್ಟೇರ್ಗಳಲ್ಲಿ ಬೆಳೀತಾ ಇರೋದ್ರಿಂದ ಈ ನಿಟ್ಟಿನಲ್ಲಿ ಈ ಜಿಲ್ಲೆಯನ್ನು ಗುರುತಿಸಿ ರೈತರು ತಾವೇ ಬೆಳೆದಂತಹ ಬೆಳೆಯನ್ನು ಹಾಗೆ ಮಾರುಕಟ್ಟೆಗೆ ಹಾಕಿ ಮಾರಾಟ ಮಾಡ್ದಿರಾ ಅದರಿಂದ ಅಂದರೆ ಶೇಂಗಾದ ಮೌಲ್ಯವರ್ಧಿತ ಉತ್ಪನ್ನಗಳಾದ ಶೇಂಗಾ ಚಿಕ್ಕಿ ಇರ್ಬೋದು, ಶೇಂಗಾ ಮಸಾಲ ಅಥವಾ ಅದನ್ನು ರೋಸ್ಟೆಡ್ ಗ್ರೌಂಡ್ನಟ್ ಅಂತ ಹೇಳಿ ಕರಿತೀವಿ. ಈಗಾಗಲೇ ಹೇಳಿದಾಗೆ ಶೇಂಗಾನ ಆಂಗ್ಲ ಭಾಷೆಯಲ್ಲಿ ಪೀನಟ್ ಅಂತ ಹೇಳಿ ಕರೀತಾರೆ. ಅದರಿಂದ ಮಾಡುವಂತಹ ಬೆಣ್ಣೆನ ಪೀನಟ್ ಬಟರ್ ಅಂತ ಹೇಳಿ ನಾವು ಕರಿತೀವಿ. ಹಾಗೆಯೇ ಶೇಂಗಾದ ಸಿಪ್ಪೆಯಿಂದ ಮಾಡುವಂತಹ ಪದಾರ್ಥನ ಬ್ರಿಕ್ವೆಟಿಂಗ್ ಅಂತ ಹೇಳಿ ಕರಿತೀವಿ. ಈ ಬ್ರಿಕ್ವೆಟಿಂಗ್ನ ಉರುವಲಾಗಿ ಬಳಸ್ತಾರೆ. ನಂತರ ತಮಗೆಲ್ಲರಿಗೂ ಗೊತ್ತೇ ಇದೆ ಶೇಂಗಾದಿಂದ ಶೇಂಗಾ ಎಣ್ಣೆಯನ್ನು ತಯಾರಿಸುವಂಥದ್ದು. ನಂತರ ಎಕ್ಸ್ಟ್ರಾಕ್ಟ್ ಮಾಡಿ ಉಳಿದಂತಹ ಪದಾರ್ಥನೇ ಶೇಂಗಾ ಹಿಂಡಿ. ಶೇಂಗಾ ಹಿಂಡಿಯಿಂದನೂ ಸಹ ನಾವು ಶೇಂಗಾ ಚಿಕ್ಕಿನ ಮಾಡಬಹುದಾಗಿದೆ. ಅದೇ ರೀತಿಯಾಗಿ ಶೇಂಗಾ ಪ್ರೋಟೀನ್ ಪೌಡರ್ ಫ್ಲೋರ್ ಅಂತ ಹೇಳಿ ಕೂಡ ಅದನ್ನು ತಯಾರಿಸಬಹುದು. ಶೇಂಗಾದ ಹಿಟ್ಟು ಅಂದರೆ ಪೀನಟ್ ಫ್ಲೋರ್ ಅಂತ ಹೇಳ್ತೀವಿ. ಬೇರೆ ಬೇರೆ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ತಯಾರಿಸಲಿಕ್ಕೆ ಈ ಪೀನಟ್ ಫ್ಲೋರ್ ಅಥವಾ ಶೇಂಗಾದ ಹಿಟ್ಟನ್ನು ಕೂಡ ಬೇರೆ ಬೇರೆ ಪದಾರ್ಥಗಳಲ್ಲಿ ಬಳಸ್ಬೋದಾಗಿದೆ. ಹೀಗೆ ಮುಂತಾದ ಪದಾರ್ಥಗಳನ್ನು ಅತ್ಯಂತ ಕಡಿಮೆ ದರದಲ್ಲಿ ಪದಾರ್ಥಗಳನ್ನು ತಯಾರಿಸಿ ಮಾರಾಟ ಮಾಡಬಹುದಾಗಿದೆ. ಇದರ ಕಾಮನ್ ಇನ್ಕ್ಯುಬೇಷನ್ ಸೆಂಟರ್ ಅಥವಾ ಕಾಮನ್ ಇನ್ಕ್ಯುಬೇಷನ್ ಫೆಸಿಲಿಟಿ ಯೋಜನೆ ಅಡಿಯಲ್ಲಿ ರೈತರು ಪ್ರತಿಯೊಂದು ಪದಾರ್ಥಗಳನ್ನು ಮೌಲ್ಯವರ್ಧಿತ ಪದಾರ್ಥಗಳನ್ನಾಗಿ ಮಾರ್ಪಾಟು ಮಾಡಿ ನಂತರ ಅದಕ್ಕೆ ಪ್ಯಾಕ್ ಮಾಡಲಿಕ್ಕೆ ನಮಗೆ ಪ್ಯಾಕಿಂಗ್ ಮಷಿನ್ ಬೇಕಾಗುತ್ತೆ. ಅಂದರೆ ಯಾವುದೇ ಪದಾರ್ಥನ ಪ್ಯಾಕಿಂಗ್ ಮಾಡಬೇಕು, ಅದನ್ನು ಕವರ್ ಮಾಡಬೇಕು, ಹಾಳಾಗ್ದಿರಾ, ಹೆಚ್ಚಿನ ಜೀವಿತಾವಧಿನ ಹೆಚ್ಚು ಕಾಲದವರೆಗೆ ಇಡಬೇಕು ಅಂದರೆ ಕವರ್ಗಳನ್ನ ಉಪಯೋಗಿಸಿ ಅದನ್ನು ಪ್ಯಾಕ್ ಮಾಡುವಂಥದ್ದು. ಅದಕ್ಕಾಗಿ ನಮ್ಮಲ್ಲಿ ವ್ಯಾಕ್ಯೂಮ್ ಪ್ಯಾಕೇಜಿಂಗ್ ಮಷೀನು, ಆಟೋಮೆಟಿಕ್ ಸೆಮಿ ಆಟೋಮೆಟಿಕ್ ಪ್ಯಾಕೇಜಿಂಗ್ ಮಷಿನ್ಗಳೆಲ್ಲ ಲಭ್ಯವಿದೆ. ಈ ಪ್ಯಾಕಿಂಗ್ ಮಾಡಿದ ನಂತರ ಯಾವುದೇ ಪದಾರ್ಥ ಈಗ ಸ್ವಸಹಾಯ ಸಂಘದಿಂದ ಗುರುತಿಸ್ಕೊಂಡು ಅವರು ಮಾಡ್ತಾ ಇರೋದಾದರೆ ಪ್ರತಿಯೊಂದು ಪ್ಯಾಕೆಟಿಂಗ್ ಮೇಲೆ ಪ್ಯಾಕೇಜ್ ಮೇಲೆ ಅವರು ಲೇಬಲ್ ಹಾಕುವಂಥದ್ದು. ಅಂದರೆ ಆ ಲೇಬಲ್ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಪ್ರತಿಯೊಂದು ಸಂಪೂರ್ಣ ಮಾಹಿತಿ ಎಂಡ್ ಯೂಸರ್ಸ್ ಅಂತ ಹೇಳ್ತೀವಿ, ಪ್ರತಿಯೊಬ್ಬರು ಗ್ರಾಹಕರಿಗೂ ಕೂಡ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನಂತರ ಅವರು ನ್ಯೂಟ್ರಿಷನಲ್ ವ್ಯಾಲ್ಯೂ ಅಂತ ಹೇಳ್ತೀವಿ, ಅಂದರೆ ಅದರಲ್ಲಿ ಎಷ್ಟು ಪೋಷಕಾಂಶಗಳ ವಿವರ ಕೊಡೋದಾದರೆ ಅದನ್ನು ಸಂಪೂರ್ಣ ಮಾಹಿತಿ ಸಿಗೋದಾದರೆ ಈ ಥರ ಶೇಖರಣೆ ಸಂಸ್ಕರಣೆ ಮಾಡಿದ ನಂತರ ಅದನ್ನು ಪ್ಯಾಕೇಜಿಂಗ್ ಮತ್ತು ಲೇಬಲಿಂಗ್ ಮಾಡಿ ಬ್ರ್ಯಾಂಡಿಂಗ್ ಮಾಡಿ ರೈತರು ಅತಿ ಸುಲಭವಾಗಿ ಮಾರುಕಟ್ಟೆಗೆ ಪದಾರ್ಥಗಳನ್ನು ಹೆಚ್ಚಿನ ಲಾಭದೊಂದಿಗೆ ಮಾರಾಟ ಮಾಡಬಹುದಾಗಿದೆ. ಈ ಕೇಂದ್ರ ಸರ್ಕಾರದ PMFME ಯೋಜನೆ ಅಂದರೆ ನೇರವಾಗಿ ನಮ್ಮ ಕೃಷಿಕರಿಗೆ ಯಾವ ರೀತಿ ಅನುಕೂಲ ಮಾಡಿಕೊಟ್ಟಿದೆ? PMFME ಯೋಜನೆ ಅಡಿಯಲ್ಲಿ ಈಗಾಗಲೇ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಮಾಡ್ತಾ ಇರುವಂತಹ ರೈತರು ಅಥವಾ ರೈತ ಮಹಿಳೆಯರು ಸಂಘದಿಂದ ಇರ್ಬೋದು ಅಥವಾ ಒಬ್ಬರೇ ಇಂಡಿವಿಜುವಲ್ ಆಗಿ ಮಾಡ್ತಿರ್ಬೋದು, ಅಂಥವರು ಏನು ಮಾಡ್ಬೋದು ಅಂದರೆ ಹೆಚ್ಚಿನ ಹಣ ಸಹಾಯ ಪಡೆಯೋದಕ್ಕಾಗಿ ಅವರು PMFME ಯೋಜನೆ ಅಡಿಯಲ್ಲಿ ತಮ್ಮ ಅಪ್ಲಿಕೇಶನನ್ನು ಹಾಕ್ಬೋದಾಗಿದೆ. ಅಂದರೆ ಈಗಾಗಲೇ ಅವರು ಕೇಳುವಂತಹ ಡಾಕ್ಯುಮೆಂಟ್ಸ್ನ ನಮ್ಮ ಜಿಲ್ಲೆಯಲ್ಲಿ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳು ಅಥವಾ DRPಗಳು ಅಂತ ಹೇಳಿ ಕರಿತೀವಿ, ಅಂದರೆ ಡಿಸ್ಟ್ರಿಕ್ಟ್ ರಿಸೋರ್ಸ್ ಪರ್ಸನ್ ಅಂತ ಹೇಳಿ ಚಿತ್ರದುರ್ಗ ಜಿಲ್ಲೆಯಲ್ಲೇ ಇರ್ತಾರೆ ಈ ಯೋಜನೆ ಅಡಿಯಲ್ಲಿ. ಅವರ ಮೂಲಕ ಅವರು ಅಪ್ಲಿಕೇಶನ್ ಹಾಕಿ ಒಬ್ಬರಿಗೆ ಸುಮಾರು 10 ಲಕ್ಷದವರೆಗೆ ಈ ಎಲ್ಲ ಯಂತ್ರೋಪಕರಣಗಳ ಬಳಕೆಗೆ ಅಥವಾ ಯಂತ್ರೋಪಕರಣಗಳ ಖರೀದಿಗಾಗಿ 10 ಲಕ್ಷದವರೆಗೂ ಹಣ ಸಹಾಯನ ಪಡಿಬಹುದು ಈ ಯೋಜನೆ ಅಡಿಯಲ್ಲಿ. ಈಗ ನಮ್ಮ ಶೇಂಗಾ ಬೆಳೆಯುವಂತ ನಮ್ಮ ಕೃಷಿಕರು ಈ ಒಂದು PMFME ಯೋಜನೆ ಅಡಿಯಲ್ಲಿ ಯಾವ ಯಾವ ಒಂದು ಯಂತ್ರಗಳ ಸಹಾಯದಿಂದ ಯಾವ ರೀತಿಯಾದಂತ ಒಂದು ಮೌಲ್ಯವರ್ಧಿತ ಉತ್ಪನ್ನಗಳನ್ನಾಗಿ ಮಾಡಿ ಮಾರಾಟ ಮಾಡಕ್ಕೆ ಅವಕಾಶ ಇದೆ ಮೇಡಮ್? PMFME ಯೋಜನೆ ಅಡಿಯಲ್ಲಿ ಶೇಂಗಾನ ಕಟಾವು ಮಾಡಿದ ನಂತರ ಶೇಂಗಾ ಸಿಪ್ಪೆ ಸಮೇತ ಇರುತ್ತೆ. ನಂತರ ಅದನ್ನ ಮೊದಲನೇದಾಗಿ ಶೇಂಗಾ ಸಿಪ್ಪೆ ಸುಲಿಯುವ ಯಂತ್ರ ಅಂತ ಹೇಳ್ತೀವಿ ಅಥವಾ ಗ್ರೌಂಡ್ನಟ್ ಡಿಕಾಟಿಕೇಟರ್, ಅದ್ರ ಜೊತೆಗೆ ಕ್ಲೀನ್ ಮಾಡುವಂಥದ್ದು, ಗ್ರೇಡ್ ಮಾಡೋದು ಮತ್ತು ಸಾರ್ಟ್ ಮಾಡೋದು ನಮ್ಮಲ್ಲಿ ಈ ಯಂತ್ರೋಪಕರಣದ ಸೌಲಭ್ಯ ಇರುತ್ತೆ. ಇದರ ಜೊತೆಗೆ ಗ್ರೇಡ್ ಮಾಡಿದಂತಹ ಶೇಂಗಾನ ಅದನ್ನು ಪ್ಯಾಕ್ ಮಾಡಲಿಕ್ಕೂ ಕೂಡ ಯಂತ್ರದ ಸೌಲಭ್ಯ ಇಲ್ಲಿ ಇರುತ್ತೆ. ನಂತರ ಶೇಂಗಾದಲ್ಲಿ ಯಾವುದೇ ರೀತಿಯ ಕಲ್ಲು ಅಥವಾ ಬೇರೆ ಬೇರೆ ಶೇಂಗಾ ಬಿಟ್ಟು ಉಳಿದಂತಹ ಪದಾರ್ಥಗಳನ್ನು ಬೇರ್ಪಡಿಸ್ಲಿಕ್ಕಾಗಿ ಗ್ರೌಂಡ್ನಟ್ ಡಿಸ್ಟೋನರ್ ಅಂತ ಹೇಳ್ತೀವಿ, ಕಲ್ಲುಗಳನ್ನು ತೆಗೆಯುವಂಥದ್ದು. ಅದೇ ರೀತಿಯಾಗಿ ಶೇಂಗಾ ಗ್ರೌಂಡ್ನಟ್ ಗ್ರಾವಿಟಿ ಸಪರೇಟರ್ ಅಂತ ಹೇಳಿ ಮಷೀನ್ ಇದೆ, ಅಂದರೆ ಬೇರೆ ಬೇರೆ ಪದಾರ್ಥಗಳನ್ನು ಗ್ರೇಡಿಂಗ್ ಮಾಡಲಿಕ್ಕೆ, ನಂತರ ಅದು ಗ್ರೇಡ್ ಮಾಡಿದಂತಹ ಶೇಂಗಾನ ಗ್ರೌಂಡ್ನಟ್ ಪೌಚ್ ಪ್ಯಾಕಿಂಗ್ ಮಷೀನ್ ಅಂತ ಹೇಳಿ, ನಂತರ ಗ್ರೌಂಡ್ನಟ್ ಬ್ಯಾಗಿಂಗ್ ಮಷೀನ್ ಅಂತ ಹೇಳಿ ಪ್ರತಿಯೊಂದು ಹಂತದಲ್ಲೂ ಶೇಂಗಾನ ಬೇರ್ಪಡಿಸಿ ಆಯಾ ಗುಣಮಟ್ಟಕ್ಕೆ ಅನುಗುಣವಾಗಿ ಅದನ್ನು ಗ್ರೇಡ್ ಮಾಡಿ ಪ್ಯಾಕ್ ಮಾಡಿ ಬ್ಯಾಗಿಂಗ್ ಮಷೀನ್ ಸೌಲಭ್ಯ ಕೂಡ ಇಲ್ಲಿ ಇದೆ. ಹಾಗಾಗಿ ಅವರು ಶೇಂಗಾನ ಹಾಗೆಯೇ ಮಾರುಕಟ್ಟೆಗೆ ಹಾಕ್ದಿರಾ, ನಂತರ ಸಿಪ್ಪೆ ಸುಲಿದು ಅದನ್ನು ಗ್ರೇಡ್ ಮಾಡಿ ಪ್ಯಾಕ್ ಮಾಡಿ ಲೇಬಲ್ ಮಾಡಿ ಮಾರ್ಬೋದಾಗಿದೆ. ಇದೇ ರೀತಿಯಾಗಿ ಅದು ಕಲ್ಲರ್ ತುಂಬಾ ಮುಖ್ಯವಾದದ್ದು ಶೇಂಗಾದ ಕಲ್ಲರು, ಅದಕ್ಕಾಗಿ ಪೀನಟ್ ಕಲ್ಲರ್ ಸಾರ್ಟಿಂಗ್ ಮಷೀನ್ ಅಂತ ಹೇಳಿ, ಪೀನಟ್ ಅಂದರೆ ಆಗಲೇ ಹೇಳ್ದಾಗೆ ಶೇಂಗಾನ ನಾವು ಆಂಗ್ಲ ಭಾಷೆಯಲ್ಲಿ ಪೀನಟ್ ಅಂತ ಹೇಳಿ ಕರಿತೀವಿ, ಅದರ ಕಲ್ಲರಿಗೆ ಅನುಗುಣವಾಗಿ ಸಪ್ರೇಟ್ ಮಾಡುವಂಥದ್ದು ನಂತರ ಪ್ಯಾಕ್ ಮಾಡುವಂಥದ್ದು, ಅದನ್ನು ಪೀನಟ್ ಕಲ್ಲರ್ ಸಾರ್ಟಿಂಗ್ ಮಷೀನ್ ಕೂಡ ಇಲ್ಲಿ ಸೌಲಭ್ಯ ದೊರೆಯುತ್ತದೆ. ನಂತರ ಶೇಂಗಾದಿಂದ ಈಗಾಗಲೇ ಹೇಳ್ದಾಗೆ ಎಣ್ಣೆನ ತೆಗೆಯುವಂಥದ್ದು ಮತ್ತು ಉಳಿದಂತಹ ಪದಾರ್ಥನೇ ಶೇಂಗಾದ ಕೇಕು. ಶೇಂಗಾ ಎಣ್ಣೆ ತೆಗಿಲಿಕ್ಕಾಗಿ ನಮ್ಮಲ್ಲಿ ಕೋಲ್ಡ್ ಪ್ರೆಸ್ ಆಯಿಲ್ ಎಕ್ಸ್ಟ್ರಾಕ್ಷನ್ ಮಷೀನ್, ಅದೇ ರೀತಿಯಾಗಿ ತೀಲ್ಗನಿ ಮಷೀನ್, ಅಂದರೆ ಸಾಮಾನ್ಯವಾಗಿ ಆಯಿಲ್ ಎಕ್ಸ್ಟ್ರಾಕ್ಷನ್ ಎಕ್ಸ್ಪೆಲ್ಲರಲ್ಲಿ ತೆಗೆದಾಗ ಅದರಲ್ಲಿ ಹೀಟ್ ಸೆನ್ಸಿಟಿವ್ ವೈಟಮಿನ್ಸ್ ಗಳು ನಷ್ಟ ಆಗುತ್ತೆ. ಅದು ನಷ್ಟ ಆಗದೆ ಇರಲಿ ಅಂತ ಹೇಳಿ ಗಾಣನ ಬಳಸಿ ಎಣ್ಣೆನ ತಯಾರಿಸುವಂಥದ್ದು, ಅದೇ ರೀತಿ ತಿಲ್ಗನಿ ಮಷೀನ್ ಅಂತ ಹೇಳಿ. ನಂತರ ಗ್ರೌಂಡ್ನಟ್ ಶೆಲ್ ಬಯೋಮಾಸ್ ಬ್ರಿಕ್ವೆಟಿಂಗ್ ಮಷೀನ್. ಸಿಪ್ಪೆನ ಸಾಮಾನ್ಯವಾಗಿ ನಾವು ಏನು ಮಾಡ್ತೀವಿ, ಹಾಗೆಯೇ ಬಿಸಾಡ್ತೀವಿ, ಹಾಗೆಯೇ ಅಥವಾ ತ್ಯಜಿಸ್ತೀವಿ. ಅಂತಹ ಸಿಪ್ಪೆನ, ಶೇಂಗದ ಸಿಪ್ಪೆ ಒಟ್ಟಿಗೆ ಇತರೆ ಸಿಪ್ಪೆಗಳನ್ನು ಬಳಸಿ ಕಾಫಿ ಪಲ್ಪ್ ಇರ್ಬೋದು ಅಥವಾ ಮೆಕ್ಕೆಜೋಳ ಸಿಪ್ಪೆ, ಈ ರೀತಿಯಾಗಿ ವಿವಿಧ ಸಿಪ್ಪೆಗಳನ್ನು ಉಪಯೋಗಿಸಿ ಅದರಿಂದ ಗ್ರೌಂಡ್ನಟ್ ಶೆಲ್ ಬಯೋಮಾಸ್ ಬ್ರಿಕ್ವೆಟಿಂಗ್ ಮಷೀನ್ ಅಂತ ಹೇಳಿ ಅದರಿಂದ ಬ್ರಿಕ್ವೆಟಿಂಗ್ ಮಾಡುವಂಥದ್ದು. ನಂತರ ಅದನ್ನು ಪೌಚ್ ಪ್ಯಾಕಿಂಗ್ ಮಷೀನ್ ಅಂತ ಹೇಳಿ ಪ್ರತಿಯೊಂದು ಪದಾರ್ಥಗಳನ್ನು ಸರಿಯಾಗಿ ಪ್ಯಾಕ್ ಮಾಡಿ ಲೇಬಲ್ ಮಾಡಿ ಮಾಡಲಿಕ್ಕೆ ಪೌಚ್ ಪ್ಯಾಕಿಂಗ್ ಮಷೀನ್ ಅಂತ ಹೇಳಿ ನಮ್ಮಲ್ಲಿ ದೊರೆಯುತ್ತೆ. ನಂತರ ವಿವಿಧ ಮೌಲ್ಯವರ್ಧಿತ ಉತ್ಪನ್ನಗಳಾದ ಪೀನಟ್ ಪ್ರೊಸೆಸಿಂಗ್ ಪ್ಲಾಂಟ್ ಅಂತ ಹೇಳಿ ಇದೆ. ಪೀನಟ್ ಪ್ರೊಸೆಸಿಂಗ್ ಪ್ಲಾಂಟಲ್ಲಿ ಅದರಲ್ಲಿ ಕಂಪ್ಲೀಟ್ ಪೀನಟ್ ರೋಸ್ಟಿಂಗ್ ಮಷೀನು, ಪೀನಟ್ ಪೀಲಿಂಗ್ ಮಷೀನು, ಪೀನಟ್ ಕೇಕ್ ಮೇಕಿಂಗ್ ಮಷೀನು ನಮ್ಮಲ್ಲಿ ಸಿಗುತ್ತೆ. ವ್ಯಾಕ್ಯೂಮ್ ಪ್ಯಾಕಿಂಗ್ ಮಷೀನು ಮತ್ತು ಶೇಂಗಾದ ಹಿಟ್ಟು ಮಾಡುವಂತಹ ಮಷೀನು ಇರುತ್ತೆ. ಈ ರೀತಿಯಾಗಿ ಪ್ರತಿಯೊಂದು ಶೇಂಗದ ಪದಾರ್ಥಗಳನ್ನು ಮೌಲ್ಯವರ್ಧಿತ ಪದಾರ್ಥಗಳನ್ನಾಗಿ ತಯಾರಿಸಿ ನಂತರ ಅದನ್ನು ಪ್ಯಾಕ್ ಮಾಡಿ ಬ್ರ್ಯಾಂಡ್ ಮಾಡಿ ಲೇಬಲ್ ಮಾಡಿ ರೈತರು ಅದರ ಸಹಾಯನ ಪಡೆಯಬಹುದಾಗಿದೆ. ಅಂದರೆ ಇಷ್ಟೆಲ್ಲ ಒಂದು ಮೌಲ್ಯವರ್ಧಿತ ಉತ್ಪನ್ನಗಳಾಗಿ ನಾವು ಮಾಡಿ ಮಾರಾಟ ಮಾಡಬೇಕಾದ್ರೆ ಅವರಿಗೆ ಮೊದಲು ತರಬೇತಿ ಬೇಕಾಗುತ್ತೆ, ಜೊತೆಗೆ ಈಗೆಲ್ಲ ಈಗ ಮಾಡಿದಂಥ ಒಂದು ಪದಾರ್ಥಗಳನ್ನ ಮಾರಾಟ ಮಾಡೋಕೆ ಒಂದು ಅವಕಾಶ ಬೇಕಾಗುತ್ತೆ. ಇದ್ರ ಬಗ್ಗೆ ಹೇಳಿ ಮೇಡಮ್. ಖಂಡಿತವಾಗ್ಲೂ ಪ್ರತಿಯೊಂದು ಪದಾರ್ಥಗಳನ್ನು, ಶೇಂಗದೇ ಇರ್ಬೋದು, ಬೇರೆ ಸಿರಿಧಾನ್ಯ ಪದಾರ್ಥ ಇರ್ಬೋದು, ಅಥವಾ ಇನ್ಯಾವುದೇ ಇತರೆ ಪದಾರ್ಥಗಳನ್ನು ಮೌಲ್ಯವರ್ಧಿತ ಪದಾರ್ಥಗಳನ್ನಾಗಿ ತಯಾರಿಸಲಿಕ್ಕೆ ತರಬೇತಿ ಮತ್ತು ಪ್ರಾತ್ಯಕ್ಷಿಕೆ ಅತ್ಯವಶ್ಯಕ. ಕಾರಣ ಇಷ್ಟೇ, ಪ್ರತಿಯೊಂದು ತರಬೇತಿ ಮತ್ತು ಈಗಾಗಲೇ ಸುಮಾರು 2 ವರ್ಷಗಳಿಂದ ಶೇಂಗಾದಲ್ಲೇ ತರಬೇತಿ ವಿವಿಧ ತಾಲೂಕುಗಳಲ್ಲಿ ಈಗಾಗಲೇ ತರಬೇತಿನ ಕೊಟ್ಟಿದ್ದೇನೆ. ಅಂದರೆ ಈಗಾಗಲೇ ವಾಣಿ ವಿಲಾಸ್ಪುರದಲ್ಲಿ, ಅದೇ ರೀತಿಯಾಗಿ ಹೊಳಲ್ಕೆರೆಯಲ್ಲಿ, ಬೇರೆ ಬೇರೆ ತಾಲೂಕುಗಳಲ್ಲಿ ಶೇಂಗಾ ಚಿಕ್ಕಿ, ಚಳ್ಳಕೆರೆ ಚಿಕ್ಕಿ ಅಂತ ಹೇಳಿ ಅದನ್ನು ತಯಾರಿಸಿ ಮಾರಾಟನೂ ಮಾಡ್ತಾ ಇದ್ದಾರೆ. ಈ ಹೆಚ್ಚಿನ ತರಬೇತಿ ಬೇಕು ನಮಗೆ ಅನ್ನೋದಾದರೆ ನಮ್ಮ ತೋಟಗಾರಿಕಾ ಮಹಾವಿದ್ಯಾಲಯ ಹಿರಿಯೂರು ಬಬ್ಬೂರು ಇಲ್ಲಿಗೆ ಸಂಪರ್ಕಿಸಬಹುದು. ಅದೇ ರೀತಿ ನಮಗೆ ಈಗಾಗಲೇ ಮಾಡ್ತಾ ಇದ್ದೀವಿ ನಾವು ಮೌಲ್ಯವರ್ಧಿತ ಪದಾರ್ಥಗಳು, ನಮಗೆ ಅರ್ಜಿ ಸಲ್ಲಿಸೋದು ಗೊತ್ತಿಲ್ಲ ಅಂತ ಹೇಳೋರು ಆದರೆ ಅವರು ಜಿಲ್ಲಾ ಡಿಸ್ಟ್ರಿಕ್ಟ್ ರಿಸೋರ್ಸ್ ಪರ್ಸನ್ ಅಂತ ಹೇಳ್ತೀವಿ, ಅಥವಾ ಜಿಲ್ಲಾ ಮಟ್ಟದ ಸಂಪನ್ಮೂಲ ವ್ಯಕ್ತಿಗಳು ಅಂತ ಹೇಳ್ತೀವಿ. ಅವ್ರ ಮೂಲಕ ಕೂಡ ಅವರು ಅರ್ಜಿಯನ್ನು ಸಲ್ಲಿಸ್ಬೋದು ಅಥವಾ ತಾವೇ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ಇದಕ್ಕೆ ಮಿನಿಸ್ಟ್ರಿ ಆಫ್ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ ಅಂತ ಹೇಳಿ ಅದರ ವೆಬ್ಸೈಟ್ ಇದೆ. ಆ ಮಿನಿಸ್ಟ್ರಿ ಆಫ್ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ ವೆಬ್ಸೈಟಿಗೆ ಹೋದರೆ ಅಲ್ಲಿ PMFME ಯೋಜನೆ ಅಂತ ಹೇಳಿ ಕ್ಲಿಕ್ ಮಾಡಿದರೆ ಅದ್ರ ಮೂಲಕ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ. ಇದಕ್ಕೆ ಸ್ಟೇಟ್ ನೋಡಲ್ ಏಜೆನ್ಸಿ ಅಂತ ಹೇಳಿ ಬೆಂಗಳೂರಲ್ಲಿದೆ, ಅದು ಕಪೆಕ್ ಅಂತ ಹೇಳಿ ಸ್ಟೇಟ್ ನೋಡಲ್ ಏಜೆನ್ಸಿ. ಅದರ ಮೂಲಕ ಪ್ರತಿಯೊಬ್ಬರೂ ಕೂಡ ಈಗಾಗಲೇ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಮಾಡ್ತಾ ಇರೋರಾದರೆ ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ. ಅಥವಾ ಹೊಸದಾಗಿ ನಾನು ಶುರು ಮಾಡ್ತೀನಿ, ಶೇಂಗಾದಲ್ಲಾದರೂ ಮಾಡ್ಬೋದು, ಅಥವಾ ಇತರೆ ಧಾನ್ಯಗಳಲ್ಲಿ ಆಗಿರ್ಬೋದು, ಅಥವಾ ಅಣಬೇನಲ್ಲಿ ಆಗಿರ್ಬೋದು, ಸಿರಿಧಾನ್ಯಗಳಲ್ಲಿ ಯಾವುದೇ ರೀತಿಯ ತರಬೇತಿ ಅಥವಾ ಪ್ರಾತ್ಯಕ್ಷಿಕೆ ಬೇಕು ಅಂತ ಹೇಳಿದರೆ ಇಲ್ಲಿ ತೋಟಗಾರಿಕಾ ಮಹಾವಿದ್ಯಾಲಯ ಹಿರಿಯೂರು ಇಲ್ಲಿಗೆ ಸಂಪರ್ಕಿಸಬಹುದು. ಈಗ ಸಾಕಷ್ಟು ಈ ರೀತಿಯಾಗಿ ಶೇಂಗಾದಿಂದ ಮೌಲ್ಯವರ್ಧಿತ ಉತ್ಪನ್ನಗಳಾಗಿ ಮಾಡಿ ಮಾರಾಟ ಮಾಡಬೇಕಂತಂದ್ರೆ ಮಾರಾಟದ ವ್ಯವಸ್ಥೆ ಯಾವ ರೀತಿ ಇದೆ ಮೇಡಮ್? ಯಾವುದೇ ಪದಾರ್ಥ ಮಾರಾಟ ಆಗಬೇಕು ಅಂತ ಹೇಳಿದರೆ ಅದು ಸಂಪೂರ್ಣ ಮಾಹಿತಿ ಹೊಂದಿರುವಂತಹ ಪದಾರ್ಥ ಆಗಿರಬೇಕು, ಅಂದರೆ ಪ್ಯಾಕ್ ಮಾಡಿರಬೇಕು. ಪ್ಯಾಕ್ ಮಾಡಿದಂತಹ ಪದಾರ್ಥಕ್ಕೆ ಅದರ ಮೇಲೆ ಸಂಪೂರ್ಣವಾಗಿ ಮಾಹಿತಿ ಅಂತ ಹೇಳಿದೆ, ಅಂದರೆ ಲೇಬಲಿಂಗ್ ಅಂದರೆ ತುಂಬಾ ಮುಖ್ಯವಾಗಿರುತ್ತೆ, ಸಂಪೂರ್ಣ ಮಾಹಿತಿ ಅದರಲ್ಲಿ ಸಿಗುತ್ತೆ. ಹಾಗಾಗಿ ನೀವು ಹೊಸದಾಗಿ ಶುರು ಮಾಡುವಂಥವರು ಅಕ್ಕಪಕ್ಕ ಇರುವಂಥ ಅಂಗಡಿಗಳಿಗೆ ಅಥವಾ ಸ್ಟೋರ್ಗಳಿಗೆ ಮೊದಲನೇದಾಗಿ ಕೊಟ್ಟು ನಂತರ ಅದನ್ನು ಪ್ಯಾಕಿಂಗ್ ಮತ್ತು ಬ್ರ್ಯಾಂಡಿಂಗ್ ತುಂಬ ಕರೆಕ್ಟಾಗಿ ಅಚ್ಚುಕಟ್ಟಾಗಿ ಮಾಡಿದ್ದೇ ಆದರೆ ಯಾವುದೇ ಪದಾರ್ಥ ನಾವು ಆಂಗ್ಲ ಭಾಷೆಯಲ್ಲಿ ಅಂದರೆ ಒಳಗಡೆ ಇಟ್ಟಿರುವಂತಹ ಪದಾರ್ಥಕ್ಕೆ ನಾವು ಕಂಟೆಂಟ್ ಅಂತ ಹೇಳ್ತೀವಿ, ಆಚೆ ಕಡೆ ಪ್ಯಾಕೇಜಿಂಗ್ ಮೆಟೀರಿಯಲ್ಗೆ ನಾವು ಕಂಟೈನರ್ ಅಂತ ಹೇಳ್ತೀವಿ. ಆಂಗ್ಲ ಭಾಷೆಯಲ್ಲಿ ಹೇಳೋದಾದರೆ ಕಂಟೈನರ್ ಈಸ್ ಇಂಪಾರ್ಟೆಂಟ್ ದ್ಯಾನ್ ಕಂಟೆಂಟ್ ಅಂತೀವಿ. ಅಂದರೆ ಯಾವುದೇ ಕವರಿಂಗ್ ಮಾಡುವಂತಹ ಮೆಟೀರಿಯಲ್ ಉಪಯೋಗಿಸ್ತೀವಲ್ವ, ಪ್ಯಾಕೆಟ್ ಮೇಲೆ ಸಂಪೂರ್ಣ ಮಾಹಿತಿ, ನಿಮ್ಮ ಸಂಘದ ಮಾಹಿತಿ, ಪರಿಪೂರ್ಣ ಮಾಹಿತಿ ಇದ್ದಿದೆ ಆದರೆ ಬೇರೆ ಬೇರೆ ಅಂಗಡಿಗಳಿಗೆ ನೀವು ನೇರವಾಗಿ ತಗೊಂಡು ಹೋಗಿ ಮಾರಾಟ ಮಾಡ್ಬೋದಾಗಿದೆ. ಅದೇ ರೀತಿಯಾಗಿ ನೀವು ಆನ್ಲೈನ್ ಮತ್ತು ಆಫ್ಲೈನಲ್ಲೂ ಕೂಡ ಮಾರಾಟ ಮಾಡ್ಬೋದು, ಮೇಳಗಳಲ್ಲಿ ಈ ರೀತಿ ಬೇರೆ ಬೇರೆ ಅಂಗಡಿಗೆ ತಗೊಂಡು ಹೋಗಿ ಕೊಡೋದ್ರಿಂದ ಪ್ರತಿಯೊಂದು ಪದಾರ್ಥನ ಮಾರಾಟ ಮಾಡಬಹುದಾಗಿದೆ. ಈಗ ಮುಖ್ಯವಾಗಿ ಈ ಒಂದು ಕೇಂದ್ರ ಸರ್ಕಾರದ ಈ ಒಂದು PMFME ಯೋಜನೆಯ ಮುಖ್ಯ ಉದ್ದೇಶ ಏನಪ್ಪ ಅಂತಂದ್ರೆ ನಮ್ಮ ರೈತರಿಗೆ ಹೆಚ್ಚಿನ ಒಂದು ಆದಾಯ ತಂದ್ಕೊಳ್ಳಿ ಅನ್ನುವಂತ ಉದ್ದೇಶಕ್ಕೆ ಈ ಯೋಜನೆ ಜಾರಿ ತಂದಿದ್ದಾರೆ. ಅಂದ್ರೆ ಹೆಚ್ಚಾಗಿ ನಾವು ಆದಾಯ ಕಾಣಬೇಕು ಅಂತಂದ್ರೆ ಈ ಒಂದು ಶೇಂಗಾ ಕೃಷಿಯಲ್ಲಿ, ಈಗ ಶೇಂಗಾ ಬೆಳೆದಂತ ನಮ್ಮ ಕೃಷಿಕರು ನೇರವಾಗಿ ಮಾರ್ಕೆಟ್ಗೆ ಹೋಗಿ ಮಾರಾಟ ಮಾಡೋದ್ರಿಂದ ಲಾಭ ಬರುತ್ತೋ ಹೆಚ್ಚು, ಅಥವಾ ಈ ಒಂದು ಶೇಂಗಾದಲ್ಲಿ ಮೌಲ್ಯವರ್ಧಿತ ಉತ್ಪನ್ನಗಳಾಗಿ ಮಾಡಿ ಮಾರಾಟ ಮಾಡಿದ್ರೆ ಹೆಚ್ಚು ಲಾಭ ಗಳಿಸಬಹುದು ಅಂತ ಹೇಳಿ? ಖಂಡಿತವಾಗ್ಲು, ಯಾಕಂದ್ರೆ ನಾವು ರೈತರು ಬೆಳೆದಂತಹ ಶೇಂಗಾನ ಒಂದು ಕ್ವಿಂಟಾಲಿಗೆ ಶೇಂಗಾ ಬೆಲೆ ತಮಗೆ ಗೊತ್ತೇ ಇದೆ. ಬೆಳೆದಂತ ಬೆಳೆ ಡೈರೆಕ್ಟ್ ಆಗಿ ಮಾರ್ಕೆಟಿಗೆ ಹಾಕಿದ್ರೆ, ಮಾರ್ಕೆಟಿಗೆ ಹಾಕೋದಾದ್ರೆ ಅವರಿಗೆ ತೀರಾ ಕಡಿಮೆ ಬೆಲೆ ಅವರಿಗೆ ಸಿಗುತ್ತೆ ಅಂತ ಹೇಳ್ಬೋದಾಗಿದೆ. ಕಾರಣ ಇಷ್ಟೇ, ಪ್ರತಿಯೊಂದು ಪದಾರ್ಥನ ಶೇಂಗಾದಿಂದ, ಶೇಂಗಾ ಸಿಪ್ಪೆಯಿಂದ ಹಿಡಿದು ಶೇಂಗಾ ಬೀಜದವರೆಗೂ ಏನೇನೆಲ್ಲ ಮೌಲ್ಯವರ್ಧಿತ ಪದಾರ್ಥಗಳನ್ನು ಉತ್ಪನ್ನಗಳನ್ನು ತಯಾರಿಸ್ಬೋದು. ಆ ಪ್ರತಿಯೊಂದು ಮೌಲ್ಯವರ್ಧಿತ ಉತ್ಪನ್ನಗಳನ್ನು ತಯಾರಿಸದೇ ಆದರೆ ಅದರ ಬೆಲೆ ದುಪ್ಪಟ್ಟು ಆಗುತ್ತೆ ಅಥವಾ ಇನ್ನೂ ಹೆಚ್ಚಾಗುತ್ತೆ ಅಂತ ಹೇಳಿ ಹೇಳ್ಬೋದು. ಮೌಲ್ಯವರ್ಧಿತ ಉತ್ಪನ್ನಗಳ ಬೆಲೆ ನಮಗಾಗಲೇ ತಿಳಿದಿದೆ, ಪ್ರತಿಯೊಂದು ಎಣ್ಣೆ ಬೆಲೆ ಗೊತ್ತಿದೆ, ಶೇಂಗಾ ಚಿಕ್ಕಿ ಬೆಲೆ ಗೊತ್ತಿದೆ, ಒಂದು ಕೆಜಿಗೆ ಎಷ್ಟು ರೇಟ್ ಅಂತ. ಹಾಗಾಗಿ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ತಯಾರಿಸಿ ಮಾರ್ಕೆಟಿಂಗ್ ಮಾಡೋದಾದರೆ ಮೌಲ್ಯವರ್ಧಿತ ಉತ್ಪನ್ನಗಳನ್ನೇ ಮಾಡಿದರೆ ಹೆಚ್ಚಿನ ಲಾಭನ ಪಡಿಬೋದು. ಡೈರೆಕ್ಟ್ ಆಗಿ ಅವರು ಕಟಾವು ಆಗಿದ ನಂತರ ಶೇಂಗಾನ ಮಾರ್ಕೆಟಿಗೆ ಹಾಕಿದರೆ ಅವರು ಬೆಲೆ ಅವರನ್ನೇ ಕಂಪೇರ್ ಮಾಡ್ಕೋಬೋದು, ಎಷ್ಟು ದುಪ್ಪಟ್ಟಾಗುತ್ತೆ ಅದರ ಮೌಲ್ಯವರ್ಧಿತ ಉತ್ಪನ್ನನ ಮಾಡಿ ಮಾರಾಟ ಮಾಡೋದ್ರಿಂದ ಅಂತ ಹೇಳಿ ಪ್ರತಿಯೊಬ್ಬರೂ ಗಮನಿಸ್ಬೋದಾಗಿದೆ. ಸಾಮಾನ್ಯವಾಗಿ ರೈತರಿಗೆ ತಕ್ಷಣಕ್ಕೆ ಹಣ ಬೇಕಾಗಿರುತ್ತೆ, ಹಾಗಾಗಿ ಆಲ್ರೆಡಿ ಅವರು ಒಂದು ಇನ್ನೊಂದು ಬೆಳೆ ಬೆಳೆಯಬೇಕಾಗಿರುತ್ತೆ, ಮತ್ತೊಂದು ಕಷ್ಟದಲ್ಲಿ ಇರ್ತಾರೆ. ಅಂಥ ಸಮಯದಲ್ಲಿ ರೈತರು ತಕ್ಷಣ ಮಾರ್ಕೆಟಿಗೆ ಹಾಕ್ತಾರೆ, ಇಲ್ಲ ಶೇಖರಣೆ ಮಾಡ್ತೀನಿ ನಾನು ಹೆಚ್ಚಿನ ಜೀವಿತಾವಧಿ ಅಂದರೆ ಕಾದು ನಂತರ ಅದನ್ನು ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಮಾಡಿ ನಂತರ ಮಾರಾಟ ಮಾಡ್ತೀನಿ ಅನ್ನೋದಾದರೆ ಇದು ತುಂಬ ಒಳ್ಳೆಯ ಸಲಹೆ, ಒಳ್ಳೆಯ PMFME ಯೋಜನೆ, ಒಳ್ಳೆಯ ಯೋಜನೆ ಅಂತ ಹೇಳಿ ಹೇಳ್ಬೋದು. ಶೇಂಗಾದ ಬೀಜನ ಅತ್ಯಮೂಲ್ಯವಾಗಿ ಹೇಗೆ ಬಳಸ್ಕೋಬಹುದು ಅಂತ ಹೇಳಿ ಇದರಲ್ಲಿ ತರಬೇತಿ ಮತ್ತು ಪ್ರಾತ್ಯಕ್ಷಿಕೆ ತಗೊಂಡು ನಂತರದಲ್ಲಿ ಅವರು ಮೌಲ್ಯವರ್ಧಿತ ಉತ್ಪನ್ನಗಳನ್ನು ತಯಾರಿಸಿ ಮಾರಾಟ ಮಾಡಿ ಅದರ ಬೆಲೆ ದುಪ್ಪಟ್ಟು ಆಗಿ ಪಡಿಬೋದಾಗಿದೆ ನಮ್ಮ ರೈತರು. ಈ ಒಂದು ಕೇಂದ್ರ ಸರ್ಕಾರದ PMFME ಯೋಜನೆ ಬಂದ್ಮೇಲೆ ನಮ್ಮ ರೈತರು ಇದರ ಒಂದು ಉಪಯೋಗವನ್ನ ಎಷ್ಟು ಪ್ರಮಾಣದಲ್ಲಿ ಮಾಡ್ಕೊಂಡಿದ್ದಾರೆ ಮೇಡಮ್? ಈಗಾಗಲೇ ಕೆಲವರು PMFME ಯೋಜನೆ ಅಡಿಯಲ್ಲಿ ಅಪ್ಲಿಕೇಶನ್ ಹಾಕಿದ್ದಾರೆ. ಅಪ್ಲಿಕೇಶನ್ ಹಾಕಿರೋದ್ರಲ್ಲಿ ಒಂದು 3 ಜನ ಈಗಾಗಲೇ ಇದರ ಯೋಜನೆ ಫಲಾನುಭವಿಗಳಾಗಿದ್ದಾರೆ. ಅಂದರೆ 10 ಲಕ್ಷದವರೆಗೂ ಅವರು ಹಣದ ಸಹಾಯನ ಪಡೆದು ಅದಕ್ಕೆ ಬೇಕಾಗಿರುವಂತಹ ಯಂತ್ರೋಪಕರಣಗಳನ್ನು ತಗೊಂಡು ನಂತರ ಅವರು ಈಗಾಗಲೇ ಅವರು ವಿವಿಧ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ತಯಾರಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಅಪ್ಲಿಕೇಶನ್ ಹಾಕಬೇಕಾಗಿದೆ. ಯಾಕಂದರೆ ನಾವು ಈಗ ಎಣ್ಣೆ ಗಾಣಗಳು ಇಟ್ಕೊಂಡಿರುವಂಥವರು, ಸಣ್ಣ ಪ್ರಮಾಣದಲ್ಲಿ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ತಯಾರಿಸುವಂಥವರು ಹೆಚ್ಚಿನ ಹಣ ಸಹಾಯನ ಈ ಯೋಜನೆ ಅಡಿಯಲ್ಲಿ ಒಬ್ಬರಿಗೆ ಇಂಡಿವಿಜುವಲ್ ಆಗಿ ಕೂಡ ಅಪ್ಲೈ ಮಾಡ್ಬೋದು ಅಥವಾ ಗುಂಪುಗಳಿಂದ ಸಂಘದಿಂದ ಕೂಡ ಅಪ್ಲೈ ಮಾಡ್ಬೋದಾಗಿದೆ. ಸಂಘಗಳಿಂದ ಅಪ್ಲೈ ಮಾಡಿದರೆ ಹೆಚ್ಚಿನ ಹಣದ ಸಹಾಯ ದೊರೆಯುವಂಥದ್ದು, ಇಂಡಿವಿಜುವಲ್ ಆದರೆ 10 ಲಕ್ಷದವರೆಗೂ ಒಬ್ಬರಿಗೆ ಸಿಗುವಂಥದ್ದು ಇದರಲ್ಲಿ. ಇವತ್ತಿನ ದಿನದಲ್ಲಿ ಅಂದರೆ ಸಾಕಷ್ಟು ಮಾರ್ಕೆಟ್ನಲ್ಲಿ ಗುಣಮಟ್ಟದ ಒಂದು ದಿನಬಳಕೆಯ ಎಣ್ಣೆ ಸಿಗ್ತಾ ಇಲ್ಲ, ನಮ್ಮ ಆಹಾರದಲ್ಲಿ ಬಳಕೆ ಮಾಡುವಂತಹ ಒಂದು ನಿಟ್ಟಿನಲ್ಲಿ ಅಂತ ಹೇಳಿ ಸಾಕಷ್ಟು ಕೂಗುಗಳು ಇದ್ದಾವೆ. ಈ ಒಂದು ನಿಟ್ಟಿನಲ್ಲಿ ಈ ಒಂದು ಕೇಂದ್ರ ಸರ್ಕಾರದ PMFME ಯೋಜನೆಯ ಅಡಿಯಲ್ಲಿ ನಮ್ಮ ರೈತರು ಸಾಕಷ್ಟು ಈ ಒಂದು ಯೋಜನೆಯ ಒಂದು ಆರ್ಥಿಕ ಸಹಾಯವನ್ನು ಪಡೆದುಕೊಂಡು ಸಾಕಷ್ಟು ಯಂತ್ರಗಳನ್ನು ಬಳಸಿಕೊಂಡು ಶೇಂಗಾವನ್ನು ಬೆಳೀತಾ ಇರುವಂಥ ರೈತರು ಈ ರೀತಿಯಾಗಿ ಮೌಲ್ಯವರ್ಧಿತ ಉತ್ಪನ್ನವಾಗಿ ಎಣ್ಣೆ ತಯಾರು ಮಾಡಿಕೊಂಡು ಗುಣಮಟ್ಟದ ಎಣ್ಣೆಯನ್ನು ನಾವು ಜನಗಳಿಗೆ ಅಂದರೆ ಬಳಸುವಂಥವ್ರಿಗೆ ಕೊಟ್ಟರೆ ಸಾಕಷ್ಟು ಇದರಿಂದ ಆರೋಗ್ಯದ ಮೇಲೂ ಒಳ್ಳೆಯ ಪರಿಣಾಮವಾಗುತ್ತೆ, ಜೊತೆಗೆ ಆದಾಯ ಎಷ್ಟು ಪ್ರಮಾಣದಲ್ಲಿ ಅಂದರೆ ಯಾವ ಪ್ರಮಾಣದಲ್ಲಿ ಗಳಿಸ್ಬೋದು ಅಂತ ಹೇಳ್ತೀರ? ಶೇಂಗಾದಿಂದ ತಯಾರಿಸುವಂತಹ ಪದಾರ್ಥಗಳನ್ನು ಅನುಗುಣವಾಗಿ ಅಂದರೆ ಟೆಸ್ಟ್ ಮಾಡಲಿಕ್ಕಾಗಿ ನಮ್ಮಲ್ಲಿ ಫುಡ್ ಟೆಸ್ಟಿಂಗ್ ಲ್ಯಾಬ್ ಎಕ್ವಿಪ್ಮೆಂಟ್ ಅಂತ ಹೇಳಿ ಅದರ ಈ ಯೋಜನೆ ಅಡಿಯಲ್ಲಿ ಕೊಟ್ಟಿರುವಂಥದ್ದು. ಕೆಲವು ಈಗ ಫುಡ್ ಟೆಸ್ಟಿಂಗ್ ಲ್ಯಾಬ್ ಎಕ್ವಿಪ್ಮೆಂಟ್ ಅಂದರೆ ಯಂತ್ರೋಪಕರಣಗಳು ಕೆಲವು ನಮ್ಮಲ್ಲೇ ಸಿಗುವಂಥದ್ದು, ಸ್ಪೆಸಿಫಿಕ್ ಗ್ರಾವಿಟಿ ಅನಲೈಸರ್ ಅನ್ನೋವಂಥದ್ದು, ಕಲರ್ ಅಂದರೆ ಎಣ್ಣೆ ಕಲರ್ ಕರೆಕ್ಟಾಗಿದೆಯೋ ಇಲ್ಲೋ ಅಂತ ಹೇಳಿ ನೋಡಲಿಕ್ಕೆ, ಮತ್ತು ಅದರಲ್ಲಿರುವಂತಹ ತೇವಾಂಶನ ಟೆಸ್ಟ್ ಮಾಡಲಿಕ್ಕಾಗಿ, ಮತ್ತು pH ಎಷ್ಟಿದೆ ಅಂತ ಹೇಳಿ ನೋಡಲಿಕ್ಕಾಗಿ, ವಿಸ್ಕಾಸಿಟಿ ಎಷ್ಟಿದೆ ಅಂತ ಹೇಳಿ ನೋಡಲಿಕ್ಕಾಗಿ, ಪ್ರತಿಯೊಂದು ಕ್ವಾಲಿಟಿ ಟೆಸ್ಟ್ ಮಾಡಲಿಕ್ಕೆ ನಮ್ಮಲ್ಲಿ ಯಂತ್ರೋಪಕರಣಗಳು ಸೌಲಭ್ಯವನ್ನು ಕಲ್ಪಿಸಲಾಗಿದೆ. ಈ ಯಂತ್ರೋ ಯಂತ್ರೋಪಕರಣಗಳ ಸಹಾಯದಿಂದ ಒಂದು ಸಲ ಅವರು ಎಣ್ಣೆ ತಯಾರಿಸಿದ್ದಾರೆ ಅಂದರೆ ನಂತರ ಈ ಇವುಗಳ ಸಹಾಯದಿಂದ ಅದರ ಗುಣಮಟ್ಟನ ಟೆಸ್ಟ್ ಮಾಡಬಹುದಾಗಿದೆ. ಅಂದರೆ ಇತ್ತೀಚಿನ ದಿನಗಳಲ್ಲಿ ತಾವು ಹೇಳಿದ ಹಾಗೆ ಗುಣಮಟ್ಟದ ಆಹಾರ ಪದಾರ್ಥಗಳು ದೊರೆಯುವುದು ಕಡಿಮೆ ಆಗಿದೆ ಅಂತ ಹೇಳಿ ಹೇಳ್ತಿದ್ದೀರಾ. ಅಂದರೆ ನಾವು ಬಳಸುವಂಥ ಯಾವುದೇ ಪದಾರ್ಥನ ನಾವು ಮಾರ್ಕೆಟಿಗೆ ಹಾಕೋಕ್ಕೆ ಮುಂಚೆ ಪ್ರತಿಯೊಬ್ಬರು ತಯಾರಕರು ಅದನ್ನು ನಾನೇ ಬಳಸ್ತೀನಿ ಅಂತ ಅನ್ನುವಂತಹ ಮನೋಭಾವವನ್ನು ಇಟ್ಕೊಂಡು ಅದನ್ನು ತಯಾರಿಸಿ ನಂತರ ಪ್ಯಾಕ್ ಮಾಡಿ ಲೇಬಲ್ ಮಾಡಿ ಬ್ರ್ಯಾಂಡ್ ಮಾಡಿ ಮಾರೋದೇ ಆದರೆ ಸಾಮಾನ್ಯವಾಗಿ ನಮಗೆ ಪ್ರತಿಯೊಬ್ಬರು ಹೆಚ್ಚಿನ ಆದಾಯ ಬರಲಿ ಅನ್ನೋ ಮನೋಭಾವದಿಂದ ನಮ್ಮ ಜಿಲ್ಲೆ ನಮ್ಮ ದೇಶ ನಮ್ಮ ರಾಜ್ಯಕ್ಕೆ ಒಳ್ಳೆಯದಾಗಲಿ ಆಟೋಮೆಟಿಕ್ಕಾಗಿ ನಮಗೆ ಒಳ್ಳೆಯದಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಯೋಚನೆ ಮಾಡೋದಾದರೆ ಖಂಡಿತವಾಗಲೂ ನಾವು ಗುಣಮಟ್ಟದ ಎಣ್ಣೆ ಇರ್ಬೋದು ಗುಣಮಟ್ಟದ ಪ್ರತಿಯೊಂದು ಮೌಲ್ಯವರ್ಧಿತ ಉತ್ಪನ್ನಗಳನ್ನು ನಾವು ಕೊಡ್ಬೋದಾಗಿದೆ. ಮೇಡಮ್, ಈ ಒಂದು ಕೇಂದ್ರ ಸರ್ಕಾರದ PMFME ಯೋಜನೆ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಮ್ಮ ರೈತರು ನಿಮ್ಮನ್ನ ಸಂಪರ್ಕ ಮಾಡೋದು ಹೇಗೆ? ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತೋಟಗಾರಿಕಾ ಮಹಾವಿದ್ಯಾಲಯ ಹಿರಿಯೂರು ಬಬ್ಬೂರು ಇಲ್ಲಿಗೆ ಬಂದು ಡಾಕ್ಟರ್ ಡಿ ಶಶಿಕಲಾ ಬೈ ಸಹಾಯಕ ಪ್ರಾಧ್ಯಾಪಕರು ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಫಾರ್ PMFME ಸ್ಕೀಮ್ ಅಂತ ಹೇಳಿ ಕೇಳಿದ್ರೆ ಖಂಡಿತವಾಗ್ಲೂ ಅವರಿಗೆ ಹೆಚ್ಚಿನ ಸಹಾಯ ಯಾವುದೇ ರೀತಿಯ ಸಹಾಯ ಇರ್ಬೋದು ಅಂದ್ರೆ ಅಪ್ಲಿಕೇಶನ್ ಹಾಕೋದ್ರಿಂದ ಹಿಡಿದು ತರಬೇತಿ ಅಥವಾ ಪ್ರಾತ್ಯಕ್ಷಿಕೆ ಇರ್ಬೋದು ಪ್ರತಿಯೊಂದು ಹಂತದಲ್ಲೂ ಕೂಡ ಅವರು ತಮ್ಮ ಈ ಮೂಲಕ ಮಾಹಿತಿನ ಪಡೆದುಕೊಳ್ಳಬಹುದಾಗಿದೆ. ಒಳ್ಳೇದು ಮೇಡಮ್. ಇಲ್ಲೇ ತನಕ ಈ ಒಂದು ಜಿಲ್ಲೆ ಒಂದು ಉತ್ಪನ್ನದ ಅಡಿಯಲ್ಲಿ ಕೇಂದ್ರ ಸರ್ಕಾರದ PMFME ಯೋಜನೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮ್ಮ ರೈತರಿಗೆ ತಿಳಿಸಿಕೊಟ್ಟಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಒಂದು ಜಿಲ್ಲೆ ಒಂದು ಉತ್ಪನ್ನ PMFME ಯೋಜನೆಯ ಅನುಕೂಲಗಳು ಕುರಿತು ಹಿರಿಯೂರು ತೋಟಗಾರಿಕೆ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಡಿ ಶಶಿಕಲಾ ಬಾಯಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು UM ಮರಳಸಿದ್ದೇಶ್. ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ. ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ. ಜಾಹೀರಾತು ಮುಖಾಂತರ ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ. ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ. ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು. ಡಯಲ್ ಮಾಡಿ 8700014242 8700014242. ಈಗ ಕೇಳಿ. ವಿವಿಧ ಬೆಳೆಗಳಲ್ಲಿ ಖರ್ಚು ಕಮ್ಮಿಗೊಳಿಸಿ ಅಧಿಕ ಇಳುವರಿ ಪಡೆದು ಹೆಚ್ಚು ಲಾಭ ಗಳಿಸಲು ನೆರವಾಗುವ ನುವಾಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ನುವಾಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ ಬೆಂಗಳೂರು. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ MB ಅಯ್ಯನಹಳ್ಳಿ ಗ್ರಾಮದ ಎ ಮಂಜುನಾಥ್ ಅವರು ತರಕಾರಿಗಳಿಗೆ ನುವಾಲ್ಗಿಯನ್ನು ಬಳಕೆ ಮಾಡಿ ಅನುಭವ ಪಡೆದುಕೊಂಡಿದ್ದಾರೆ. ಅವರ ವಿಚಾರ ಈಗ ಬಿತ್ತರವಾಗ್ತಾ ಇದೆ. 3000 ಗಿಡಕ್ಕೆ ಹೊಡೆದಿದ್ವಿ, ಬಹಳ ಚೆನ್ನಾಗಿ ಬಂತು, ಬಹಳ ಇಳುವರಿ ಬಂತು. 25-30 ಕ್ವಿಂಟಲ್ ಆಗಿರ್ಬೋದು. ಓಹೋ, ಎಷ್ಟು ಸಾರಿ ಸಿಂಪರಣೆ ಮಾಡಿದ್ದು? 3-4 ಸಾರಿ ಮಾಡಿದ್ವಿ. ಸಣ್ಣದಿದ್ದಾಗ ಒಂದ್ಸಾರಿ, ತಿರುಗಿ ಮಧ್ಯಕ್ಕೆ ಒಂದ್ಸಾರಿ, ತಿರುಗ ದೊಡ್ಡವಾದ. ಟೊಮೆಟೊ ಗಿಡನು ಒಂದ್ 2000 ಹಾಕಿದ್ವಿ, ಅದು ಬಹಳ ಚೆನ್ನಾಗಿ ಬಂತ. ಮೆಣಸಿನ ಗಿಡ ಮತ್ತು ಟೊಮೆಟೊಕ್ಕೆ ಉಪಯೋಗಿಸ್ಕೊಂಡ್ರಿ, ಮತ್ತೆ ಒಳ್ಳೆ ಬೆಳವಣಿಗೆ ಕಂಡ್ರಿ, ಮತ್ತೆ ಗಿಡಗಳು ಬಾಳಿಕೆ ಬಂದ್ವ ಹೇಗೆ? ಗಿಡಗಳನ್ನು ಒಳ್ಳೆ ತಾಳ್ಕೆ ಬಂತು, ಬಹಳ ದಿವಸ ಬಂತು ಮೆಣಸಿನ ಗಿಡ. ಓಹೋ, ಉಪಯೋಗಿಸ್ಕೊಳ್ಳುವಾಗ ಅಥವಾ ಉಪಯೋಗಿಸ್ಕೊಂಡ ಮೇಲೆ ಈಗ ಕೀಟನಾಶಕಗಳು ಸಿಂಪಡಣೆ ಮಾಡಿದಾಗ ಆಗುವ ಉರಿ ಅಥವಾ ದಾಹ ಅಥವಾ ಕೆಟ್ಟ ವಾಸನೆ ಇದೆಲ್ಲ ಒಳ್ಳೆ ಚೆನ್ನಾಗಿ ಬಂತು, ಬಹಳ ಚೆನ್ನಾಗಿ. ಖರ್ಚು ವೆಚ್ಚ? ಖರ್ಚು ವೆಚ್ಚ ಏನು ಅನ್ಸಲಿಲ್ಲ, ಖರ್ಚು ಕಮ್ಮಿ ಅಲ್ಲ. ಹೌದು, ಅದೊಂದೇ ಹೊಡೆದ್ ನಾವು, ಏನು ಬೇರೆ ಯಾವ್ದು ಜಾಸ್ತಿ ಹೊಡಿಲಿಲ್ಲ. ರಾಸಾಯನಿಕ ಗೊಬ್ಬರಗಳನ್ನ ಹಾಕೋದ್ರಲ್ಲಿ ಏನಾದರೂ ಕಡಿಮೆ ಆಯ್ತಾ? ರಾಸಾಯನಿಕ ಗೊಬ್ಬರ ನಾವು ಬಹಳ ಹಾಕ್ಲಿಲ್ಲ. ಕೇಳಿಗ್ರೆ, ಹಸಿ ಮೆಣಸಿನಕಾಯಿ ಮತ್ತು ಟೊಮೆಟೊ ಬೆಳೆಗೆ ನೂವಾಲ್ಗಿಯನ್ನು ಉಪಯೋಗಿಸಿಕೊಂಡು ಭರ್ಜರಿ ಇಳುವರಿಯನ್ನು ಪಡೆದುಕೊಂಡ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು MB ಅಯ್ಯನಹಳ್ಳಿಯ ಎ ಮಂಜುನಾಥ್ ಅವರ ಅನುಭವಗಳನ್ನು ಆಲಿಸಿಕೊಂಡ್ರಿ. ಬಳಸಿ ಬಳಸಿ ನೋವಾಲ್ಗಿ ಸಾವಣ್ಣವನ್ನ ಕಾಣಿರಿ ಹೆಚ್ಚಿನ ಇಳುವರಿಯನ್ನ ದೂರವಿಡಿರೋದ ಕೀಟಗಳನ್ನ ಗಳಿ

ಹಾಗೆಗೆ ಕಣ್ಣಿಟ್ಟ ಕರಿಯ ಹುಬ್ಬಿನ ಜಾಣ ಮಾವಿನ ಹಣ್ಣ ಮನೆಯಾಗೆ ಕಾಗೆಗೆ ಕಣ್ಣಿಟ್ಟ ಕರಿಯ ಹುಬ್ಬಿನ ಜಾಣ ಮಾವಿನ ಹಣ್ಣ ಮನೆಯಾಗೆ ಮಾವಿನ ಹಣ್ಣ ಮನೆಯಾಗೆ ಇಟ್ಟುಕೊಂಡು ಮಾವಿನ ಹಣ್ಣ ಮನೆಯಾಗೆ ಇಟ್ಟುಕೊಂಡು ಅತ್ತಿ ಹಣ್ಣಿಗ್ಯಾಕೆ ಮನಸ್ಸಿಟ್ಟೆ ಅತ್ತಿ ಹಣ್ಣಿಗ್ಯಾಕೆ ಮನಸ್ಸಿಟ್ಟೆ ನೀ ಅತ್ತಿ ಹಣ್ಣಿಗ್ಯಾಕೆ ಮನಸ್ಸಿಟ್ಟೆ ಕಪ್ಪು ಹೆಂಡತಿ ಎಂದು ಕರಕರೆ ಮಾಡಬೇಡ ನೇರಾಲ ಹಣ್ಣು ಬಲು ಕಪ್ಪು ನೇರಾಲ ಹಣ್ಣು ಬಲು ಕಪ್ಪು